ಶಾಸಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಈಗ ಡೊಣ್ಣ ಮೆಣಸಿನಕಾಯಿ, ಕ್ಯಾಪ್ಸಿಕಂ ಮತ್ತು ತರಕಾರಿ ಬೇಸಾಯದಲ್ಲಿನ ಅನುಭವ ಕುರಿತು ಬಬಲೇಶ್ವರ ತಾಲೂಕಿನ ಉಪ್ಪಲ್ದಿನಿ ಗ್ರಾಮದ ನಾಗಪ್ಪ ಸಂಗಪ್ಪ ಉಪ್ಪಲ್ದಿನಿ ಅವರೊಂದಿಗೆ ಮಾತುಕತೆ. ಇವರನ್ನು ಮಾತನಾಡಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ರುಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ಬಬಲೇಶ್ವರ ತಾಲೂಕು ಉಪ್ಪಲ್ದಿನಿ ಗ್ರಾಮದ ಯುವ ಕೃಷಿಕರಾಗಿರುವಂತಹ ನಾಗಪ್ಪ ಸಂಗಪ್ಪ ಉಪ್ಪಲ್ದಿನಿ ಅವರು ನಮ್ಮ ಜೊತೆಗಿದ್ದಾರೆ. ಬಹಳ ಸಣ್ಣ ರೈತರು, 1 ಎಕರೆ ಜಮೀನಿನೊಳಗೆ ಅವರು ಕೃಷಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಲಾವಣಿ ಮೇಲೆ ಕೂಡ ಸ್ವಲ್ಪ ಕ್ಷೇತ್ರವನ್ನ ಅವರು ಮಾಡಿದ್ದಾರೆ. ಅವರ ಅನುಭವಗಳು ತಮಗೂ ಕೂಡ ದಾರಿದೀಪ ಆಗಬಹುದು ಅಂತ ಅನಿಸ್ತದೆ. ವಿಶೇಷವಾಗಿ ಡೊಣ್ಣ ಮೆಣಸಿನಕಾಯಿಯವನ್ನ ಕ್ಯಾಪ್ಸಿಕಮ್ ಅಂತ ನಾವೇನ್ ಕರಿತೀವಿ, ಅದನ್ನ ಬೆಳೀತಾ ಇದ್ದಾರೆ. ಅದರೊಳಗೆ ಸಾಕಷ್ಟು ಅನುಭವ ಅವರದಿದೆ. ಅದರ ಜೊತೆಗೆ ಅನೇಕ ತರಕಾರಿಗಳು ಅಲ್ಲದೆ ಉಳ್ಳಾಗಡ್ಡಿಯನ್ನು ಕೂಡ ಅವರು ಬೆಳೀತಾ ಇದ್ದಾರೆ. ನಾಗಪ್ಪ ಅವರ ನಮಸ್ಕಾರ. ನಮಸ್ಕಾರ ಸರ್, ನಾನು ನಾಗಪ್ಪ ಉಪ್ಪಲ್ದಿನಿ ಅಂತ, ಉಪ್ಪಲ್ದಿನಿ ಒಬ್ಬ ಯುವ ಕೃಷಿಕ. ನಾವು ಕ್ಯಾಪ್ಸಿಕಮ್ ಬೆಳೆದಿದ್ದೇವೆ ರೀ. ತರಕಾರಿಗಳನ್ನು ಎಲ್ಲ ಥರನು, ಹೀರೆಕಾಯಿ, ಹಾಗಲಕಾಯಿ, ಉಳ್ಳಾಗಡ್ಡಿ ಬೆಳೀತಿದ್ದೇವೆ ರೀ, ಬದನೆ ಗಿಡ ಬೆಳೀತಿದ್ದೇವೆ ರೀ, ಸೊಪ್ಪುಗಳನ್ನು ಬೆಳೀತಿದ್ದೆವು. ಎಲ್ಲ ಬೆಳೀತಾ ಬೆಳೀತಾ ಈಗ ಅದರ ಜೊತೆ ಕಬ್ಬು ಮತ್ತು ಮೆಕ್ಕೆಜೋಳ ಮತ್ತು ಬಾಳೆ ಎಲ್ಲ ಮಾಡ್ತಾ ಬಂದಿದ್ದೀವಿ ಸರ್. ಈಗ ನಾವು ಸುಮಾರು 4-5 ವರ್ಷದಿಂದ ಕ್ಯಾಪ್ಸಿಕಮ್ ಬೆಳೀತಾ ಬಂದಿದ್ದೇವೆ. ಈಗ 1 ವರ್ಷದಿಂದ ಅವಾಯ್ಡ್ ಮಾಡೇವ್ರಿ. ಯಾಕೆ ಅವಾಯ್ಡ್ ಮಾಡ್ಬೇಕಂತಂದ್ರೆ, ಕ್ಯಾಪ್ಸಿಕಮ್ ಸ್ಟಾರ್ಟಿಂಗ್ ಹಿಡ್ಕೊಂಡು ಅದಕ್ಕೆ ಕೆಮಿಕಲ್ ಬೇಕು ರೀ. ಕೆಮಿಕಲ್ ಇರಲಿಲ್ಲಂದ್ರೆ ಬೆಳೆಯಂಗಿಲ್ಲ ರೀ. ಅದಕ್ಕೆ ಭೂಮಿಗೆ ಮಲ್ಚಿಂಗ್ ಪೇಪರ್ ಹಾಕಿ ಮುಚ್ಚಿಗೆ ಮಾಡಿ ಸ್ಟಾರ್ಟ್ ಆಗಿ ನೆಟ್ಟೆ ಬಂದ್ರೆ ರೀ, ಅದಕ್ಕೆ ರೂಟ್ ಅಂತ ತಿಳ್ಕೊಂಡು ಒಂದು ಕೆಮಿಕಲ್ ಸ್ಟಾರ್ಟ್ ಮಾಡ್ಬೇಕು ರೀ ಸರ್. ಸ್ಟಾರ್ಟ್ ಮಾಡ್ತಾ ಬಂದೇವು ಅಂದ್ರೆ, ನಾ ಪ್ರತಿ 4 ದಿನಕ್ಕೊಮ್ಮೆ ಗೊಬ್ಬರ, ಫರ್ಟಿಲೈಸರ್ಗಳು ಮತ್ತು 4 ದಿವಸಕ್ಕೊಮ್ಮೆ ಸ್ಪ್ರೇ ಹಿಂಗೆಲ್ಲ ಕೊಡ್ತಾ ಬರ್ತಿದ್ದೀವಿ. ಮುಂದೆ ಸ್ವಲ್ಪ ನಮಗೆ ಎಫೆಕ್ಟ್ ಆಗಾಕೈತಿ ರೀ. ಯಾವ್ದಾರ ಎಫೆಕ್ಟ್ ಅಂದ್ರೆ ರೀ, ಬೆಳಿಗ್ಗೆ ಒಂದು ಸತಿ ಸ್ಪ್ರೇ ತೊಗೊಂಡೇವು ಅಂದ್ರೆ ರೀ, ನಾವು ಪ್ರತಿಯೊಂದು ಸಾಲು ತಿರುಗಾಡಿ ಸ್ಪ್ರೇ ಕೊಡ್ತಿದ್ದೇವೆ ರೀ. ಈ ಒಂದು ಸತಿ ನಾವು ಬೆಳಿಗ್ಗೆ ಒಂದು ಸತಿ ಆದರೆ ನಮಗೆ ಎಷ್ಟು ಸತಿ ಒಳಗೆ ಹೋಗ್ತೀವೋ ಅಷ್ಟು ಸತಿ ನಮಗೆ ಕೆಮಿಕಲ್ ಮೈಗೆ ಸಿಡಿತೈತ್ರಿ ಅದು. ಹಿಂಗಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಸುದ್ದಿ ಕೇಳ್ತಿದ್ದೇವೆ, ನಾವು ಮನುಷ್ಯನ ಶರೀರದೊಳಗೆ ಕೆಮಿಕಲ್ ಆ್ಯಡ್ ಆಗತೈತಿ ಅಂತ. ಇದು ಯಾಕೆ ಬೇಕಪ್ಪ, ನಾವು ಬೆಳೆದು ನಾವೇನು ತಿಂತಿದ್ದಿಲ್ಲ ಅದನ್ನು, ಯಾಕಂದ್ರೆ ನಾವು ಕೆಮಿಕಲ್ ಯೂಸ್ ಮಾಡ್ತಿದ್ದೀವಿ ಸರ್. ಅದು ಕೆಮಿಕಲ್ ಯೂಸ್ ಮಾಡಿದ್ರೆ ನಾವು ಹೆಂಗೆ ತಿನ್ನಕ್ಕೆ ನಮಗೆ ಮನಸ್ಸು ಬರ್ತಿದ್ದಿಲ್ಲ ಸರ್. ನಾವು ಬೇರೆ ಏನು ಬೇರೆ ಬೇರೆ ತರಕಾರಿಗಳನ್ನ ಬೇರೆ ಕಡೆ ಹಾಕೋತಿದ್ದೇವೆ ರೀ. ಹಿಂಗಾಗಿ ಹೋದ ಮಾರ್ಕೆಟಿಗೆ ಕೊಡ್ತಿದ್ದೀವಿ ಸರ್, ಅಲ್ಲಿ ರೇಟ್ ಸಿಕ್ತಿತ್ತು, ಒಳ್ಳೆ ಇನ್ಕಮ್ ಇತ್ತು. ಆದರೂ ವಿಷ ಜನರಿಗೆ ಹೋಯ್ದು ವಿಷ ಕೊಟ್ಟಂಗೆ ಆಗಿಬಿಡ್ತಿತ್ತು ರೀ ನಮಗೆ. ಹಿಂಗಾಗಿ 1-1.5 ವರ್ಷದಿಂದ ನಾವು ಅದನ್ನು ಅವಾಯ್ಡ್ ಮಾಡಿದ್ವಿ ರೀ ಸರ್. ಅವಾಯ್ಡ್ ಮಾಡಿ ನಮ್ಗೆ ಏನು ತರಕಾರಿಗಳು ಬೇಕು ಅದನ್ನು ಸ್ವಲ್ಪ ಬದುವಿಗೆ ಹಾಕ್ಕೊಂಡು ಅದಕ್ಕೇನು ಎಣ್ಣೆ ಹೊಡಲಾದ ಗೊಬ್ಬರ. ಹುಳಕ್ಕಾದರೂ ಆಗಲಿ, ಹುಳಕ್ಕಾದದ್ದು ಸ್ವಲ್ಪ ಕಟ್ ಮಾಡಿ ತೆಗೆದು ತಿನ್ಬೋದು ರೀ, ಅಂದ್ರೆ ಒಳ್ಳೇದ್ರಿ. ಅದು ಹುಳ ಆಗಿ ಅಂತ ಸಿಕ್ಕಾಪಟ್ಟಿ ಔಷಧ ಹೊಡೋದು, ಕೆಮಿಕಲ್ ಅನ್ನುವುದು ಜನರಿಗೆ ತಿನ್ನಿಸಿ, ಅದೊಂದು ರೈತ ಮಾಡುವಂಥ ಒಂದು ಪುಣ್ಯದ ಕೆಲಸ ಅಲ್ಲತ್ತ ಅನ್ನಿಸ್ತೀರಿ ನಮಗೆ. ಅದ್ರ ಸಲುವಾಗಿ ನಾವು ಕ್ಯಾಪ್ಸಿಕಮ್ನ ಅವಾಯ್ಡ್ ಮಾಡಿದ್ದೇವೆ ರೀ. ಈಗ ಉಳ್ಳಾಗಡ್ಡಿ ಮೇಲೆ ಜಾಸ್ತಿ ಒತ್ತು ಕೊಡ್ತೀವಿ ನಾವು. 4 ತಿಂಗಳಿಗೆ ಉಳ್ಳಾಗಡ್ಡಿ ಬೆಳಿತೈತಿ ರೀ. 1 ಎಕರೆಗೆ 1.5 ಮೋಟ್ರಿಂದ 2 ಮೋಟ್ರ್ ಅಂದ್ರೆ ಸರ್ ಕ್ವಿಂಟಲ್ ಲೆಕ್ಕದ ಒಂದು 100 ಕ್ವಿಂಟಲಿಂದ 150-200 ಕ್ವಿಂಟಲ್ ತನಕ ಬೆಳಿಬೋದು ರೀ. ಒಳ್ಳೆ ಇಳುವರಿ ರೀ, ಒಂದು ಒಳ್ಳೆ ರೇಟ್ ಸಿಕ್ಕರೆ ಅದು ಒಳ್ಳೇದಾಕತ್ತೆ ರೀ ರೈತರಿಗೆ ರೀ. ಮತ್ತು ಕಬ್ಬು ಬೆಳಿತೀವಿ ರೀ, ಕಬ್ಬನ್ನು ಬೆಳಿತೀವಿ ಸರ್. ನಾವು ಎಕರೆಗೆ 40-50 ಟನ್ ಕಬ್ಬು ಬೆಳೆದೇವೆ ರೀ. ಮತ್ತು ನಾವು ಕಬ್ಬಿನೊಳಗೂ ಇಂಟರ್ ಕ್ರಾಪ್ ಅಂದ್ರೆ ನಾವು ಒಂದು ಸತಿ ಏನು ಮಾಡಿದೇವೆ ರೀ, ಇಲ್ಲಿ ಹುಕ್ಕೇರಿ ತಾಲೂಕು ಬೆನ್ವಾಡ ಅಂತ ಐತ್ರಿ, ಅಲ್ಲಿ ಒಬ್ರು ಅಶೋಕ್ ಪಾಟೀಲ್ ರೀ ಅಂತಕೊಂಡು ಒಂದು 10 ಫೂಟ್ ಸಾಲ ಕಬ್ಬು ಹಚ್ಚಿ 120 ಟನ್ ಬೆಳೆದಿದ್ದೀರಿ ನಾವು. ಅದು ನಮಗೆ ಒಂದು ಸ್ವಲ್ಪ ಯೂಟ್ಯೂಬ್ ಒಳಗೆ ನೋಡಿದ್ದೇವೆ ರೀ, ಇಂಟ್ರೆಸ್ಟ್ ಬತ್ತರಿ. ನಮಗೆ ಎಲ್ಲಿ ಕೃಷಿ ಚಲೋ ಮಾಡಿರ್ತಾರೆ ಅಲ್ಲಿ ಹೋಗಿ ನೋಡುವಂಥ ಒಂದು ಇಂಟ್ರೆಸ್ಟ್ ಇತ್ತು ರೀ. ಅಲ್ಲಿ ನೋಡ್ಕೊಂಡು ಬಂದೇವೆ ರೀ. ಅಲ್ಲಿ ಆ ಪದ್ಧತಿ ಒಳಗೆ ನಾವು ಬಂದ್ಕ್ರಂದ್ರಿ 8 ಫೂಟ್ ಕೊಡ್ದೇವ್ರಿ ನಾವು. 10 ಫೂಟ್ ಅಂದ್ರೆ ಜಾಸ್ತಿ ಆಗುತ್ತೆ, ಮನ್ಯಾಗ ಫ್ಯಾಮಿಲಿ ಒಳಗೆಲ್ಲ ಹಿರಿಯರು ಬೈತಾರೆ ಅಂತ ಹೇಳಿದ್ರೆ 8 ಫೂಟ್ ಮಾಡ್ಕೊಂಡೇವ್ರಿ. ಆದರೂ ಬೈದ್ರಿ ರೀ. ಅದ್ರೊಳಗೆ ನಾ ಏನು ಮಾಡಿ, ಫಸ್ಟ್ ಟೈಮ್ ಹಾಕೊಂಡು ಶೇಂಗಾ ಹಾಕಿಬಿಟ್ಟಿರಿ ಅದ್ರೊಳಗೆ ರೀ. ಶೇಂಗಾ ಹಾಕಿದ್ರಿ, ಶೇಂಗಾ ಹಾಕೊಂಡು ಇಂಟರ್ ಕ್ರಾಪ್ ಮಾಡೋದ್ರಿಂದ ಏನು ಲಾಭಗಳೈತಂದ್ರೆ ರೀ, ಅದ್ರ ಸಾಲ ಪದ್ಧತಿ ಅಂದ್ರೆ ರೀ, ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಹೊಡಿತಾವ ರೀ. ಮತ್ತು ಇನ್ನೊಂದು ಬೆಳೆ ಮಾಡೋದ್ರಿಂದ ಇದ್ರ ಕಬ್ಬಿನ ಪೋಷಕಾಂಶ, ಕಬ್ಬಿನಲ್ಲಿ ಬಿಡುಗಡೆ ಆಗೋ ಪೋಷಕಾಂಶಗಳು ಈ ಕೆಚ್ಚಿಲ್ಲರ್ ಬೆಳಿಗ್ಗೆ ಬರ್ತಾವ ರೀ. ಈ ಶೇಂಗಾ ಅದು ಹಾಕೋದ್ರಿಂದ ರೈಜೋಬಿಯಂ ಅನ್ನೋ ಒಂದು ಸೂಕ್ಷ್ಮ ಜೀವಿಗಳು ಬಿಡುಗಡೆ ಆಕೈತಿ ಭೂಮಿಯೊಳಗೆ, ಅದು ಕಬ್ಬಿಗೆ ಒಳ್ಳೇದಾಕೈತಿ ರೀ. ಈ ಥರ ಮತ್ತು ಇಳುವರಿ ಇನ್ನೊಂದು ರೀ, ಅಂದ್ರೆ ನಾವು ಹಾಕಿದ ಖರ್ಚು ಮಾಡಿರ್ತೀವಿ ರೀ ಭೂಮಿಗೆ ರೀ, ಎಲ್ಲ ದುಡ್ಡು ಹಾಕಿರ್ತೀವಿ ರೀ, ಕೆಲಸ ಮಾಡಿರ್ತೀವಿ ರೀ, ಲೇಬರ್ ಖರ್ಚು ಇರ್ತೈತಿ ರೀ, ಅದೆಲ್ಲ ಇಂಟರ್ ಕ್ರಾಪ್ ಬೆಳೆಯೊಳಗೆ ಎಲ್ಲ ಖರ್ಚು ಕೊಲ್ಲಾಗಿ ಹೋಗ್ಬಿಡುತ್ತೆ ರೀ. ನೆಟ್ ಅಮೌಂಟ್ ನಮ್ಮ ಕಬ್ಬಿನ ರೈತ ಉಳಿದ್ಬಿಡುತ್ತೆ. ಹಿಂಗಾಗಿ ರೈತ ಇಂಪ್ರೂವ್ಮೆಂಟ್ ಆಗ್ಬೋದು ರೀ. ಇದೆಲ್ಲ ಕೆಮಿಕಲ್ ಒಳಗೆ ಅಷ್ಟು ಸಾಧ್ಯ ಆಗೋದಿಲ್ಲ ರೀ. ಇದನ್ನೆಲ್ಲ ನಾವು ಆರ್ಗ್ಯಾನಿಕ್ ಒಳಗೆ ಮಾಡ್ಬೇಕಾತ್ರಿ. ಯಾಕಂದ್ರೆ ಇಂಟರ್ ಕ್ರಾಪ್ ಮಾಡೋದು ಆರ್ಗ್ಯಾನಿಕ್ ಮಾಡಿದ್ರೆ ಇಂಟರ್ ಕ್ರಾಪ್ ಮಾಡಲೇಬೇಕು ರೀ. 100% ಅಂದ್ರೆ ರೈತರಿಗೆ ಲಾಭ ಆಗೈತೆ. ಈ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಜಾಸ್ತಿ ಅಷ್ಟೊಂದು ಲಾಭ ಆಗೋದಿಲ್ಲ ರೀ ಇಂಟರ್ಕ್ರಾಪ್ ಬೆಳೀರಿ. ಹಿಂಗಾಗಿ ಅದನ್ನು ಪದ್ಧತಿ ಮಾಡ್ಕೊತ ಬಂದೇವ್ರಿ. ಅದನ್ನ ಮಾಡಿಂದ ಈಗ ಏನ್ ಮಾಡ್ತೇವ್ರಿ ಸರ್, ಜಾಸ್ತಿ ನಾವು ಓದ್ ಕೊಡ್ತೇವಂದ್ರಿ. ಮೊದಲು ಜೀವಾಮೃತ ಅದು ಇದು ಎಲ್ಲ ಸಗಣಿ ಕಲಿಸಿಬಿಡ್ದು ಮಾಡ್ತಿದ್ದೇವ್ರಿ. ಇವಾಗ ಏನೈತ್ರಿ, ಗೋಕೃಪಾಮೃತ ಅಂತೇಳಿ ಬಂದೈತ್ರಿ. ಫಸ್ಟ್ ಜೀವಾಮೃತ ಬಿಡ್ತಿದ್ದೇವ್ರಿ, ಗೋಕೃಪಾಮೃತ ತಿಳ್ಕೊಂಡು ಒಂದು ಕಲ್ಚರ್ ಸಿಗ್ತೈತ್ರಿ. ಈಗ ಅದರಲ್ಲಿ 65-70 ಸೂಕ್ಷ್ಮ ಜೀವಿಗಳು ಅದಾವಂತ ಕೇಳ್ಪಟ್ಟೇವ್ರಿ. ಅದಕ್ಕೆ ಏನು ಮಾಡ್ತೇವ್ರಿ, ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ಆಕಳು ಮಜ್ಜಿಗೆ ಸಾವಯವ ಬೆಲ್ಲ ತೊಗೊಂಡು ಅದೊಂದು ಲೀಟರ್ ಕಲ್ಚರ್ ತೊಗೊಂಡ್ಬಂದು ಹಾಕಿ ಈ ಭೂಮಿಗೆಲ್ಲ ಅದನ್ನು ಕೊಡಾಕತ್ತೇವ್ರಿ. ಅದನ್ನು ಕೊಡ್ತೇವ್ರಿ. ಅದ್ರ ಜೊತೆ ನಾವು ಬಯೋಗ್ಯಾಸ್ ಇದ್ರಿ, ಹೆಂಡಿ ಗ್ಯಾಸ್ ರೀ. ಅದನ್ನು ಸ್ಲರಿ ಬರ್ತೈತ್ರಿ ಸರ್. ಅದು ಸ್ಲರಿ ಏನು ಮಾಡ್ತೇವ್ರಿ, ಸ್ಟಾಕ್ ಮಾಡ್ಕೋತೇವ್ರಿ ನಾವು ಎತ್ತಿ. ಅಲ್ಲೇ ಭೂಮಿಗೆ ಹೋಗಕ್ಕೆ ಬಿಡಲ್ರಿ. ಅದನ್ನು ಸ್ಟಾಕ್ ಮಾಡ್ಕೊಂಡು ಬ್ಯಾರಲ್ ಸ್ಟಾಕ್ ಮಾಡ್ಕೊಂಡು ಬೆಳಿಗ್ಗೆ ನೀರು ಬಿಡೋ ಮುಂದ್ಯಾಗ ಅದ್ರ ಜೊತೆ ಸಾಲಾಗಿ ಒಂದು ಡಬ್ಬಿ ತೊಗೊಂಡು ಹಾಕೊಂತ ಅಲ್ಲಿ ನೀರು ಕುಂಡಿರ್ತೇವ್ರಿ, ಕರೆಂಟ್ ಹೋಗುತ್ತಾನೆ ರೀ. ಮತ್ತು ಗೋಮೂತ್ರನ ಸ್ಟಾಕ್ ಮಾಡ್ತೇವ್ರಿ. ಗೋಗಳದವ್ರು ಮನ್ಯಾಗ ಒಂದು 4-5 ರೀ. ಅವೆಲ್ಲ ಅದ್ರ ಗೋಮೂತ್ರ ಬಂದು ಸ್ಟಾಕ್ ಹಂಗೆ ಎಸ್ಟಿಮೇಟ್ ಮಾಡೇವ್ರಿ. ಅದು ಎಷ್ಟು ಸ್ಪ್ರೇಕ್ ಬೇಕು ಅಷ್ಟು ಸ್ಪ್ರೇಕ್ ಯೂಸ್ ಮಾಡ್ತೇವ್ರಿ. ಅದು ಹನಿ ಹನಿ ಹನಿ ಹೋಗುವಂಗೆ ಒಂದು ಡಬ್ಬಿ ಒಳಗೆ ಹಾಕಿ ಹೊಲಕ್ಕೂ ಬಿಡ್ತೇವ್ರಿ. ಮತ್ತು ಗೋಕೃಪಾಮೃತಗಳನ್ನು ಬಿಡ್ತೇವ್ರಿ. ಮತ್ತು ಎರೆ ಜಲ ರೆಡಿ ಮಾಡೇವ್ರಿ. ನಾವು ಒಂದು ಟ್ರೈನಿಂಗ್ ತೊಗೊಂಡೇವ್ರಿ ನಾವು ಇಲ್ಲಿ ಇದ್ರೊಳಗೆ ಕೆವಿಕೆ ಒಳಗೆ ರೀ, ಬಿಜಾಪುರದೊಳಗೆ ರೀ. ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಇತ್ತು ರೀ, ಅಲ್ಲಿ ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟರೆ ಅಲ್ಲಿ ಸಿಸ್ಟಮ್ ಪ್ರಕಾರ ರೀ ನಾವು ಎರೆ ಜಲ ರೆಡಿ ಮಾಡಿದ್ವಿ. ಎರೆ ಜಲ ರೆಡಿ ಮಾಡಿ ಅದನ್ನು ಭೂಮಿಗೆ ಸ್ಪ್ರೇ ಮುಖಾಂತರನೂ ಕೊಡ್ಬೋದು ರೀ, ನೀರಿನ ಮುಖಾಂತರನೂ ಕೊಡ್ಬೋದು ರೀ. ಮತ್ತು ಇದು ವೇಸ್ಟ್ ಜಿ ಕಂಪೋಸರ್ ಅದು ಬರುತ್ತೆ ರೀ, ಒಂದು ಡಬ್ಬಿ ಸಿಗ್ತೈತೆ ರೀ 20 ರೂಪಾಯಿ ಸಿದ್ಧಗಂಗಾ ಮಠದ ರೀ. ಅದನ್ನು ತೊಗೊಂಬಂದು ಅದನ್ನು ರೆಡಿ ಮಾಡಿಬಿಡ್ತೀವ್ರಿ ಸರ್. ಅಂದ್ರೆ ಆದಷ್ಟು ಕೆಮಿಕಲ್ಗಳನ್ನು ಅವಾಯ್ಡ್ ಮಾಡಿ, ಏನೋ ನಮಗೆ ರೋಗ ಕೈ ಮೀರೈತಿ, ಕಂಟ್ರೋಲ್ ತಪ್ಪೇ ತಂದಾಗ ಒಂದು ಕೆಮಿಕಲ್ ಸ್ಪ್ರೇ ತೊಗೋತಿದ್ದವ್ರು. ಯಾಕಂದ್ರೆ ಅನಿವಾರ್ಯ, ಯಾಕಂದ್ರೆ ಲಾಸ್ ಆಗಕ್ಕಂತೂ ಬರಲ್ಲ ರೀ. ಹ್ಞೂ ರೀ, ಅನಿವಾರ್ಯ ಆ ಥರ ತೊಗೋತಿದ್ದೇವ್ರಿ ಸರ್. ಈಗ ಏನು ಮಾಡ್ತೇವ್ರಿ, ತಿಪ್ಪಿ ಗೊಬ್ಬರನೂ ಜಾಸ್ತಿ ಹೊಲಕ್ಕೆ ಹಾಕ್ತೇವ್ರಿ. ಇನ್ನೊಂದು ವಿಚಾರ ಮಾಡೇವ್ರಿ, ಏನು ಡೈರೆಕ್ಟ್ ತಿಪ್ಪಿ ಗೊಬ್ಬರ ಹಾಕೋದ್ರಿಂದ ರೀ ಭೂಮಿ ಒಳಗೆ ಕಸ ಜಾಸ್ತಿ ಆಗತ್ರಿ, ಕಳೆ ಜಾಸ್ತಿ ಆದ್ರೆ ಅನಿವಾರ್ಯವಾಗಿ ಕೆಮಿಕಲ್ಗೆ ಬರ್ಬೇಕತ್ರಿ. ಯಾಕಂದ್ರೆ ಲೇಬರ್ ಪ್ರಾಬ್ಲಮ್ ಇರ್ತೈತ್ರಿ, ಮತ್ತು ಇನ್ನಿತರ ಸಮಸ್ಯೆಗಳಾಗಿರ್ತಾವ್ರಿ. ಕಸ ತೆಗಿಯೋದು ಲೇಟ್ ಆತಂದ್ರೆ ಬೆಳಿಗ್ಗೆ ಪ್ರಾಬ್ಲಮ್ ಆಗಿರ್ತೈತ್ರಿ. ಅದಕ್ಕೆ ಇನ್ನೊಂದು ಸಿಸ್ಟಮ್ ಏನು ಮಾಡ್ಕೊಂಡು, ಎರೆಹುಳು ತೊಟ್ಟಿ ಕಟ್ಟುವಂತ ಎಸ್ಟಿಮೇಟ್ ಮಾಡಾಕತ್ತೇವ್ರಿ ಇವಾಗ ರೀ. ಅಂದ್ರೆ ಎರೆಹುಳುಗಳನ್ನು ಕಸವನ್ನು ತಿಂದು ಬಿಟ್ಟು ಅಂದ್ರೆ ರೀ ಅಷ್ಟು ಭೂಮಿಗಳ ಕಸದ ಪ್ರಮಾಣ ಬರ್ದಲ್ಲ ರೀ, ಬೀಜ ಒಡೆದು ಬಿಟ್ಟಿರ್ತೈತ್ರಿ ಅತ್ತಿಂದ್ರೆ ಕಸದ ಪ್ರಮಾಣ ಕಡಿಮೆ ಆಕೈತೈತ್ರಿ. ಅದ್ರ ಸಲುವಾಗಿ ಎರೆಹುಳು ತೊಟ್ಟಿ ಕಟ್ಟುವಂತ ಎಸ್ಟಿಮೇಟ್ ಮಾಡಾಕತ್ತೇವ್ರಿ ಸರ್ ಇವಾಗ ರೀ. ಹಿಂಗೆಲ್ಲ ಮಾಡಿ ಸಾವಯವ ಪದ್ಧತಿಗಳು ಕೃಷಿ ಮಾಡತ್ತೇವ್ರಿ. ಮತ್ತು ಇದು ಇನ್ನೊಂದು ಏನು ಮಾಡ್ತೀವಿ ಅಂದ್ರೆ ಸರ್, ತಿಪ್ಪಿ ಗೊಬ್ಬರ ಸೂಸಂದ ಬೇರೆ ಕಡೆ ತೆಗಿತೇವ್ರಿ. ತೆಗೆದ ಈ ಬೆಳೆ ನಾಟಿ ಮಾಡೋ ಮುಂದಾಗ ಈ ಟ್ರೈಕೋಡ್ರಮ, ಸೋಡೋಮನಾಸು, PSB, ಅಜೋಸ್ಪರಿಲಮ್ಮು ಇಂಥವೆಲ್ಲಗಳನ್ನು ಬ್ಯಾಕ್ಟೀರಿಯಾಗಳನ್ನು ತೊಗೊಂಡು ಬಂದು ಅದರೊಳಗೆ ಮಿಕ್ಸ್ ಮಾಡಿರಿ. ನಾಟಿ ಮಾಡೋದಕ್ಕಿಂತ ಮುಂಚೆ ಅದನ್ನು ಹಾಕಿ ಅದ್ರ ಮೇಲೆ ಬೀಜ ಹಾಕಿ ಮುಚ್ಚಿಬಿಡ್ತೇವ್ರಿ ಸರ್. ಇನ್ನೊಂದು ವಿಶೇಷ ಅಂದ್ರೆ ಕಬ್ಬಿಗೆ ಗೊಂಡೆಗಳು ಹಾಕತ್ತಿರಿ ಸರ್. ಕಬ್ಬಿಗೆ ಗೊಂಡೆಗಳು ಹಾಕತ್ತಿರಿ, ನಮ್ಮಲ್ಲಿ ಅಂತೂ ಜಾಸ್ತಿ ಆಗಿಬಿಟ್ಟತ್ರಿ ಸರ್. ಜಾಸ್ತಿ ಆಗೋದ್ರಿಂದ ಜನ ಏನು ಮಾಡ್ತಾರೆ ರೀ, ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲ್ಲ. ಮುನ್ನೆಚ್ಚರಿಕೆ ಕ್ರಮಗಳನ್ನು ತೊಗೊಳ್ಳಲ್ಲ ರೀ. ಲಾಸ್ಟಿಗೆ ಹುಳ ಬಂದ ಮೇಲೆ ಸಿಕ್ಕಾಪಟ್ಟಿ ಕೆಮಿಕಲ್ ಬಿಡ್ತಾರೆ ಸರ್. ಸಿಕ್ಕಾಪಟ್ಟಿ ಕೆಮಿಕಲ್ ಬಿಡ್ತಾರೆ. ಕೆಮಿಕಲ್ ಬಿಟ್ಟರೆ ಏನಾಗ್ಬಿಡ್ತೈತಿ ಸರ್, ನಮಗೆ ಬೇಕಾದ ಸೂಕ್ಷ್ಮ ಜೀವಿಗಳನ್ನು ಸಹಿತಾವ್ರಿ, ಬೇಡಾದ ಗೊನ್ನೆಗಳನ್ನು ಸಹಿತೈತ್ರಿ. ಇವಾಗ ಏನಾಗ್ಬಿಡ್ತೈತಿ ಸರ್, ಆ ಗೊನ್ನೆ ಹುಳ ಈ ಕೆಮಿಕಲ್ ಕಡಿಟ್ ಆಗಿಬಿಟ್ಟತ್ರಿ ಸರ್. ಎಷ್ಟೇ ಕೆಮಿಕಲ್ ಬಿಟ್ಟರು ಸಾಯಂಗಿಲ್ಲ ಸರ್. ಮಾರ್ಕೆಟ್ ಒಳಗೆ ಸಿಗುವಂಥ ಎಂಥ ಬ್ರ್ಯಾಂಡೆಡ್ ಕೆಮಿಕಲ್ ತಂದ್ರೂ ಬಿಡಲ್ರಿ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೈತಂದ್ರೆ ಸರ್, ಒಂದು ಮೆಟಾರಜಿಯಮ್ ಅಂತ ಸಿಗ್ತೈತೆ ರೀ. ಅದನ್ನು ನಾವು ತಿಪ್ಪಿದ ಗೊಬ್ಬರ ಜೊತೆ ಅದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ತಳಗೊಬ್ಬರ ಅಂತ ತಿಳ್ಕೊಂಡು ಕಬ್ಬು ನಾಟಿ ಮಾಡೋದಕ್ಕಿಂತ ಮುಂಚೆ ಅದನ್ನು ಭೂಮಿ ಒಳಗೆ ಹಾಕಿ ಕಬ್ಬು ತುಳಿದು ಬಿಟ್ಟಿವಿ ಅಂದ್ರೆ ಸರ್, ಗೊನ್ನೆ ಹುಳನೇ ಆಗೋದಿಲ್ಲ ಸರ್. ಯಾಕಂದ್ರೆ ಸರ್, ಅದರೊಳಗೆ ಬ್ಯಾಕ್ಟೀರಿಯಾಗಳು ಇರ್ತಾವಲ್ಲ ರೀ, ಗೊನ್ನೆ ಹುಳ ಏನು ಮರಿ ಇಟ್ಟು ಹೋಗತ್ತಿರಲಿಲ್ಲ, ತತ್ತಿ ಇಟ್ಟು ಹೋಗತ್ತಿರಲಿಲ್ಲ, ಆ ಮರಿ ಆಗುವಾಗ ಅದನ್ನು ತಿಂದು ಬಿಡ್ತೈತ್ರಿ ಸರ್. ಅದು ಹಿಂಗಾಗಿ ಗೊನ್ನೆ ಕಬ್ಬಿ ಹುಳ ಕಬ್ಬಿಗೆ ಗೊನ್ನೆ ಹುಳ ಹತ್ತಂಗಲ್ಲ ರೀ. ಅದು ಮುಂದೆ ಈ ಮುನ್ನೆಚ್ಚರಿಕೆ ತೊಗೊಂಡ್ಬಿಟ್ಟಿವಿ ಅಂದ್ರೆ ಮುಂದೆ ನಮ್ಮ ಪರದಾಡೋ ತೊಂದರೆ ಇರಲ್ಲ ರೀ. ಈ ಥರ ಮುನ್ನೆಚ್ಚರಿಕೆಗಳ ಕ್ರಮಗಳನ್ನು ಮಾಡ್ಕೋಬೇಕ್ರಿ, ಸಾವಯವ ಪದ್ಧತಿ ಒಳಗೆ ಮಾಡ್ಕೋಬೇಕ್ರಿ. ನೀವು ಏನೋ ಅನಿವಾರ್ಯ ಕೆಮಿಕಲ್ ಬಿಡಾಕಾಗೋದಿಲ್ಲ ತಂದ್ರೆ ಸರ್, ಕ್ರಮೇಣವಾಗಿ ಬಿಡ್ಬೇಕ್ರಿ. ನಾವಾದರೂ ಕ್ರಮೇಣವಾಗಿ ಬಿಟ್ಕೋತು ಬಂದೇವ್ರಿ, ಫೈನಲ್ ಬಂದೇವ್ರಿ ಸರ್. ನಾವೀಗ ಇನ್ನೊಂದು ಸ್ವಲ್ಪ ದಿವಸ ಸ್ವಲ್ಪ ಪೂರ್ತಿ ಅವಾಯ್ಡ್ ಮಾಡಿಬಿಡ್ತೇವೆ. ಯಾಕಂದ್ರೆ ಈಗ ಕ್ರಿಟಿಕಲ್ ಸಂದರ್ಭದಲ್ಲಿ ತೊಗೋತೇವ್ರಿ. ಇನ್ನೊಂದು ಸ್ವಲ್ಪ ಅದನ್ನು ಕವರ್ ಮಾಡಿದೆ ಅಂದ್ರೆ ಕೀಟನಾಶಕಗಳನ್ನ ರೆಡಿ ಮಾಡ್ಕೊಳಕ್ ಬರ್ತೈತ್ರಿ, ಮತ್ತು ಟಾನಿಕ್ಗಳನ್ನು ರೆಡಿ ಮಾಡ್ಕೊಳಕ್ ಬರ್ತೈತ್ರಿ, ಆರ್ಗ್ಯಾನಿಕ್ ಒಳಗ್ರಿ, ಎಲ್ಲಾ ಥರದ ನಮ್ಮಲ್ಲೇ ಇರ್ತದೆ ಸರ್. ನಮ್ಮಲ್ಲೇ ರೆಡಿ ಮಾಡ್ಕೊಂಡು ನಾವೇ ಮಾಡ್ಬೇಕ್ರಿ. ಈ ಒಂದು ಕೃಷಿ ಪದ್ಧತಿ ನಮಗೆ ಸಾವಯವ ಕೃಷಿ ಪದ್ಧತಿ ಇಂಟ್ರೆಸ್ಟ್ ಆಗೈತ್ರಿ ಅಂದ್ರೆ ಅದನ್ನು ಮನವರಿಕೆ ಮಾಡ್ಕೋಬೇಕ್ರಿ ಸರ್. ನಾವು ಸಾವಯವ ಕೃಷಿ ಮಾಡಿದ್ರೆ ಏನಾಗ್ತದೆ, ಭೂಮಿಗೆ ಏನು, ಭೂಮಿ ಹೆಂಗೆ ಬದುಕ್ತದೆ, ನಾವು ಹೆಂಗೆ ಬದುಕ್ತೇವೆ, ಮನುಷ್ಯ ಭೂಮಿಗೆ ವಿಷ ಉಣಿಸಿದೀವಿ ಅಂದ್ರೆ ಅದು ಆಟೋಮೆಟಿಕ್ ಆಗಿ ಮನುಷ್ಯನ ಶರೀರಕ್ಕೆ ವಿಷ ಬಂದೇ ಬರ್ತೈತೆ ನಾವು ತಿನ್ನೋದ್ರಿಂದಲೇ. ಅದಕ್ಕೆ ಈ ಪದ್ಧತಿ ಒಳಗೆ ನಾವು ಕೃಷಿ ಮಾಡತ್ತೀವಿ ಸರ್. ಆದಷ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ನಮ್ಮ ಸುತ್ತಮುತ್ತಲಿನ ಜನರಿಗೆ ಹೇಳಿ, ಈಗ ಒಂದು ಟೀಮ್ ಐತ್ರಿ ಸರ್ ನಮಗೆ. ಆ ಟೀಮ್ ಒಳಗೆ ನಾವು ಈಗ ನಾವು ಸ್ವಲ್ಪ ಜಾಸ್ತಿ ಮಾಡತ್ತೇವೆ ರೀ, ನಮ್ಮ ಹಿಂದಿನವ್ರು ಹೇಳಾಕತ್ತೇವೆ ರೀ, ಅವರು ಒಂದು ಆ ರೇಂಜ್ ಒಳಗೆ ಬರಲಾತ್ತಾರ ಸರ್. ಅಂದರೆ ಕಬ್ಬು ಕಟಾವು ಮಾಡಿ ಕಬ್ಬಿನ ರೌದಿ ಸುಡಲಾರ್ದೆ ಹಂಗೆ ಇಡೋದ್ರಿ ಸರ್. ಅದಕ್ಕೆ ಮ್ಯಾಲೆ ಏನರ ಸ್ಪ್ರೇಗಿ ಕೊಟ್ಟಕ್ರಂದಿ ಇದನ್ನು ಬರ್ತಾವಲ್ರಿ ಸರ್, ಗೋಕೃಪಾಮೃತ್ರಿ ಮತ್ತು ವೇಸ್ಟ್ ಡಿಕಂಪೋಸರ್ ಇಂಥವು ಸ್ಪ್ರೇ ಕೊಟ್ಟಿವಿ ಯಾಕಂದ್ರೆ ಈಗ ಸರ್ಕಾರನ ಒಂದು ಒತ್ತು ಕೊಡತೈತ್ರಿ ಸಿಕ್ಕಾಪಟ್ಟಿ ನಮ್ಮ ಕೇಂದ್ರ ಸರ್ಕಾರ. ಆದ್ರೆ ಈ ಸಾವಯವ ಕೃಷಿ ಅನ್ನೋದೊಂದು ಉದ್ಯಮ ಆಗಿ ಹೊರಬೀಳ್ತೈತ್ರಿ ಸರ್, ಇನ್ನು ಸ್ವಲ್ಪ ದಿನದೊಳಗೆ ಒಂದು ಉದ್ಯಮ ಆಗಿ ಹೊರಬೀಳ್ತೈತ್ರಿ. 70% ಜನ ಕೃಷಿ ಮೇಲೆ ಅವಲಂಬನೆ ಅದಾರ್ರಿ, ಯಾವೊಂದು ಜಾಬು ಬಿಸ್ನೆಸ್ಸು ಏನಿಲ್ಲರಿ. ಆದಷ್ಟು ಜಾಸ್ತಿ ಬಿಸ್ನೆಸ್ ನಡೆಯೋದು ರೈತರಿಂದ ರೀ. ಅದಕ್ಕೆ ಕೆಮಿಕಲ್ಗಳನ್ನು ಹಾಕಿ ಭೂಮಿ ಬಾದ್ ಮಾಡಿದೆ ಅಂದ್ರೆ ಮುಂದೆ ಪೀಳಿಗೆ ಐತ್ರಿ ಸರ್, ನಾವು ಅಷ್ಟೇ ಇಲ್ಲರಿ ಭೂಮಿ ಮ್ಯಾಗ, ನಮ್ಮದೊಂದು ಪೀಳಿಗೆ ಐತ್ರಿ ಮುಂದೆ, ಅವ್ರಿಗೆ ಬಿಟ್ಟು ಹೋಗ್ಬೇಕು. ಈಗ ನಾವು ಭೂಮಿ ಹಾಳು ಮಾಡಿದೆವು ಅಂದ್ರೆ ರೀ ಮುಂದಿನ ಪೀಳಿಗೆ ತಿನ್ನಕ್ಕೆ ಕಾಣಿಸಿಗಲ್ರಿ ಸರ್. ಅದಕ್ಕೆ ಈಗ ಉಳಿಸ್ಬೇಕ್ರಿ, ನಾವು ದುಡ್ಡಿನ ಬೆನ್ನು ಹತ್ತಬಾರ್ದ್ರಿ. ದುಡ್ಡಿನ ಬೆನ್ನು ಹತ್ತಿ ನಾವು ಸರ್ಕಾರಿ ಗೊಬ್ಬರಗಳನ್ನು ಹಾಕಿ ಭೂಮಿ ಹಾಳು ಮಾಡಿಟ್ಟಿವಿ ಅಂದ್ರೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕಲ್ರಿ. ಇಂಥ ಉದ್ದೇಶ ಇಟ್ಕೊಂತಾರಂದ್ರೆ ಒಂದು ಸಾವಯವ ಕೃಷಿ ಮಾಡ್ಕೊಂಡು ಒಳ್ಳೆ ಒಳ್ಳೆ ಬೆಳೆಗಳನ್ನು ಬೆಳ್ಕೊಂಡು ಇಂಟರ್ ಕ್ರಾಪ್ ಮಾಡ್ಕೊಂಡು ಬಂದರೆ ಇಂಟರ್ ಕ್ರಾಪ್ ಮಾಡುವಂಥ ಸಾವಯವ ಕೃಷಿ ಮಾಡುವಂಥ ಯಾವ ರೈತನೂ ಆತ್ಮಹತ್ಯೆ ಮಾಡ್ಕೊಳ್ದಲ್ರಿ ಸರ್. ಇದಂತೂ 100% ಗ್ಯಾರಂಟಿ ರೀ. ನಾವು ಸಿಕ್ಕಾಪಟ್ಟಿ ಸಾಲ ಮಾಡಿ ಗೊಬ್ಬರ ತೊಗೊಂಡು ಬಂದು ಹಾಕಿ ಫ್ಯಾಕ್ಟ್ರಿ ಕಬ್ಬು ಕಳಿಸಿ ಅವ್ನು ಮುಂದಿನ ವರ್ಷ ಕಬ್ಬಿನ ಬಿಲ್ ಕೊಟ್ಟು ಅವಾಗ ನಮ್ಗೆ ಸಾಲ ಒತ್ತಡ ಜಾಸ್ತಿಯಾಗಿ ಅನಿವಾರ್ಯವಾಗಿ ರೈತ ಆತ್ಮಹತ್ಯೆ ಮಾಡ್ಕೊತಾನೆ. ಸಾವಯವ ಪದ್ಧತಿ ಮಾಡಿಕೊಂಡ್ರು ಇಂಟರ್ ಕ್ರಾಪ್ ಬೆಳೆ ಮಾಡ್ಕೊಂಡು ಬಂದುಬಿಟ್ರೆ ರೀ ಯಾವುದೇ ರೀತಿಯಂಥ ಹಾನಿ ರೈತಗೆ ಆಗೋದಿಲ್ಲರಿ. ಇದೊಂದು ನಮ್ಮ ತಿಳುವಳಿಕೆ ಮಟ್ಟದೊಳಗೆ ನಾವು ಮಾಡತ್ತೀವಿ ಸರ್. ಈಗ ತಾವು ಸಾವಯವ ಏನು ವಿಚಾರಗಳನ್ನು ಹೇಳಿದ್ರಿ, ಇದ್ರ ಬಗ್ಗೆ ತಾವು ಬರೀ ಅನುಭವ ಮಾಡಿಕೊಂಡಿದ್ದ ಅಥವಾ ಎಲ್ಲಾದರೂ ಈಗ ಟ್ರೈನಿಂಗ್ ಪ್ರೋಗ್ರಾಮ್ದೊಳಗೆ ಕಲಿತು ಬಂದಿದ್ದ, ಕಲಿತು ಮಾಡಿ ತಮ್ಮ ಹೊಲದೊಳಗೆ ಅದರ ಕಂಡುಕೊಂಡ ಸತ್ಯಗಳು ತಾವು ಹೇಳುವಂಥದ್ದು? ಇದು ನಾವು ಟ್ರೈನಿಂಗ್ ಹೋಗಿವ್ರಿ ಸರ್. ಇಲ್ಲಿ ನಮ್ಮ ಕೆವಿ ಒಳಗೆ 25 ದಿವಸ ಟ್ರೈನಿಂಗ್ ಇತ್ತು ರೀ. ಟ್ರೈನಿಂಗ್ ಮುಗಿಸ್ಕೊಂಡು ಬಂದೇವ್ರಿ. ಅಲ್ಲಿ ಎರೆಹುಳ ಗೊಬ್ಬರ ರೆಡಿ ಮಾಡಿದ್ರಿ ಸರ್, ಏರೇಜ್ ಎಲ್ಲ ರೆಡಿ ಮಾಡೋದನ್ನು ಕಲಿಸಿಕೊಟ್ರಿ. ಕೆಲವೊಂದು ಈ ಸಾವಯವ ಕೃಷಿ ಮಾಡ್ಬೇಕಾದ್ರೆ ಏನೇನು ಮುನ್ಸೂಚನೆಗಳಿರ್ತಾವೆ ಮತ್ತು ಯಾವ ರೀತಿ ಬೇಕು, ಸಾವಯವ ಕೃಷಿ ಮಾಡೋಕ್ಕೆ ಏನೇನು ಬೇಕಂತ ಹೇಳಿದ್ರು ಸರ್. ಅಲ್ಲಿ ಕೇಳ್ಕೊಂಡೇವ್ರಿ. ಇದಕ್ಕಿಂತ ಮುಂಚೆ ನಾವು ಅಲ್ಲಿ ಗದಗ ಹತ್ರ ಒಬ್ಬರು ಫಾರ್ಮರ್ ಸಾವಯವ ಕೃಷಿ ಮಾಡ್ತಿದ್ರಿ, ಅಲ್ಲಿ ವಿಸಿಟ್ ಕೊಟ್ಟಕ್ರನ್ರಿ. ಅಲ್ಲಿ ಅವ್ರ ಹತ್ರ ಅನುಭವಗಳನ್ನ ಕೇಳ್ಕೊಂಡು ಅವ್ರು ಏನೇನು ಔಷಧಿಗಳನ್ನು ಯಾವ್ಯಾವ ಸಾವಯವದೊಳಗೆ ಯಾವ್ಯಾವ ರೀತಿ ರೆಡಿ ಮಾಡಬೇಕು, ಯಾವ ರೀತಿ ಕೃಷಿ ಮಾಡ್ಬೇಕು ತಿಳಿದ್ರೆ ಅವೆಲ್ಲ ಲಿಸ್ಟ್ ಮಾಡ್ಕೊಂಬಂದಿದ್ದೇವ್ರಿ. ಅದೊಂದ್ರಿ ಸರ್. ಇತ್ತಿರ್ಲಾಗಿ ನಾವು ಇಲ್ಲಿ ಅಳ್ಳ ವರ್ಕೊಂದು ಫಂಕ್ಷನ್ ಮಾಡಿದ್ರಿ ಮನೆ ಸಾವಯವ. ಇನ್ನೊಂದು ಹೇಳ್ಬೇಕಂದ್ರೆ ಸರ್, ಸಾವಯವದೊಳಗೆ ಗೋವಿನ ಮಹತ್ವ ಭಾಳ ಐತ್ರಿ ಸರ್. ಗೋವು ಇದ್ರೆ ಮಾತ್ರ ಸಾವಯವ ಕೃಷಿ ಸಾಧ್ಯ, ಇರ್ಲಿಕ್ಕಂದ್ರೆ ಇಲ್ಲರಿ, ಶೂನ್ಯ ರೀ, ಸಾವಯವ ಕೃಷಿ ಆಗಲ್ರಿ. ನಾವು ಗೋವು ಉತ್ಪನ್ನಗಳನ್ನು ರೆಡಿ ಮಾಡ್ಬೇಕ್ರಿ, ಕೃಷಿಗೆ ಎಷ್ಟು ಬೇಕು ಅಷ್ಟು ಬಳಸ್ಕೋಬೇಕ್ರಿ, ನಮ್ಮ ಮನೆಗೆ ನಮ್ಮ ಶರೀರಕ್ಕೆ ಎಷ್ಟು ಬೇಕಾಟ್ ಬಳಸ್ಕೋಬೇಕ್ರಿ. ಇನ್ನಿತರವಾದದ್ರಿ ಗೋ ಉತ್ಪನ್ನಗಳನ್ನು ರೆಡಿ ಮಾಡಕ್ಕೆ ಬರ್ತೈತ್ರಿ ಸರ್. ಕೆಲವೊಂದು ವನಸ್ಪತಿಗಳನ್ನು ಕೂಡಿಸಿರಿ ಮತ್ತು ಗೋವಿನ ಉತ್ಪನ್ನಗಳನ್ನು ಕೂಡಿಸಿರಿ, ಗೋ ಉತ್ಪನ್ನಗಳನ್ನು ರೆಡಿ ಮಾಡ್ತಾರೆ. ಅದನ್ನು ನಾವು ಗೋ ಉತ್ಪನ್ನಗಳನ್ನು ಮಾಡೋದ್ರಿಂದ ರೀ ರೈತ ಗೋವು ಬ್ಯಾಸರ ಆಗೋದಿಲ್ಲ ಸರ್, ಬ್ಯಾಸರ ಆಗೋದಿಲ್ಲ ರೀ. ಈ ಸಿಸ್ಟಮ್ ಒಳಗೆ ಏನಾಗ್ಬಿಡುತ್ತೆ ಸರ್, ಗೋವು ತಾನಾಗೆ ಬದುಕ್ತದ್ರಿ. ಒಂದೇ ದಿನದೊಳಗೆ ಗೋ ಹೊತ್ತೇ ನಿಲ್ತದ್ರಿ. ಗೋವಿನಿಂದನೇ ಸಾವಯವ ಕೃಷಿ ಸಾಧ್ಯ ರೀ, ಗೋವು ಇರ್ಲಿಕ್ಕಂದ್ರೆ ಸಾವಯವ ಕೃಷಿ ಆಗೋದಿಲ್ಲ ರೀ. ಅದನ್ನು ಟ್ರೈನಿಂಗ್ ತೊಗೊಂಡಿವ್ರಿ ಸರ್. ನಾವು ಕೃಷಿಗೆ ಎಷ್ಟು ಬಳಸ್ಕೋಬೇಕು ರೀ, ಕೃಷಿಗೆ ಮಿಕ್ಕಿದ್ದನ್ನು ಸರಿ ಮನುಷ್ಯಾಗ ಬೇಕಾದಂಥ ಪದಾರ್ಥಗಳನ್ನ ರೆಡಿ ಮಾಡೋಕೆ ಯಾವ ಮಟ್ಟಕ್ಕೆ ಬಳಸ್ಬೇಕ್ರಿ, ಈ ಸಿಸ್ಟಮ್ನ ಅದನ್ನು ಇದನ್ನು ಮಾಡ್ಕೊಂಬಂದೇವ್ರಿ ಸರ್. ನಾವು ಒಂದು 4-5 ಕಡೆ ಟ್ರೈನಿಂಗ್ ತೊಗೊಂಡೇವ್ರಿ. ಈಗ ಇನ್ನೊಂದು ಟ್ರೈನಿಂಗ್ ಐತ್ರಿ, ಮತ್ತೆ ಹೋಗಕ್ಕೆ ಇದನ್ನು ಮಾಡಿವ್ರಿ ಸರ್. ಮತ್ತು ಯಾರು ಕೃಷಿಗಳನ್ನು ಮಾಡಿದ್ರಲ್ಲ ರೀ ಸಾವಯವ ಕೃಷಿಗಳನ್ನ ರೀ, ನಮ್ಗೆ ಅದೊಂದು ನೋಡೋದೊಂದು ಉತ್ಸಾಹ ಸರ್. ಯಾಕಂದ್ರೆ ನಾವು ಸಡನ್ಲಿ ನಾವೆಂತ ಕಲಿತು ಬಂದಿರಂಗಲ್ಲ ರೀ, ಒಬ್ರು ಮಾಡಿದ್ದನ್ನು ನೋಡ್ಬೇಕ್ರಿ. ಮತ್ತು ನಾವು ಕೆಲವೊಂದು ಬುಕ್ಸ್ಗಳು ಇಟ್ಟಿವ್ರಿ ಸಾವಯವ ಕೃಷಿ ರೀ, ಗೋವಿನ ಬದಲ್ ರೀ, ಮತ್ತು ಸುಭಾಷ್ ಪಾಳೇಕರ್ ಅವ್ರ ಬುಕ್ ಅದಾವ್ರಿ ನಮ್ಮ ಹತ್ರ. ಅವನು ಓದಿ ಎಷ್ಟು ಸಾಧ್ಯಕ್ಕೆ ಅಷ್ಟರ ಮಟ್ಟಿಗೆ ಅವ್ನು ಮಾಡ್ತೇವ್ರಿ. ಇನ್ನೊಬ್ಬ ರೈತ ಮಾಡಿದ್ದ ಅಂದ್ರೆ ಲೀಗಲ್ ಆಗಿ ನೋಡ್ಕೊಂಬಂದ್ರಂದ ಅವೇನು ಮಾಡ್ಯಾನ, ಅಲ್ಲಿ ಏನು ಇರ್ತೈತಿ ಕ್ಯಾಪ್ಚರ್ ಮಾಡ್ಕೊಂಡ್ರಿ. ಇಲ್ಲೊಬ್ಬರು ಗುಳಿ ಒಳಗೆ ಒಬ್ಬರು ರೈತರಿದ್ದಾರೆ ಸರ್, ಬ್ಯಾಕ್ಟೀರಿಯಾಗಳನ್ನು ಇವು ಇದನ್ನಗಳನ್ನು ಇಲ್ಲೇ ರೆಡಿ ಮಾಡಿಬಿಡ್ತಾರೆ ಸರ್. ಅವರು ಕೆವಿಗಳಿಗೆ ಏನು ಸೈಂಟಿಸ್ಟ್ಗಳು ರೆಡಿ ಮಾಡ್ತಾರಲ್ಲ ರೀ, ಅವ್ರ ಜಮೀನೊಳಗೆ ರೆಡಿ ಮಾಡ್ತಾರೆ ಸರ್, ತಮ್ಮ ಹೊಲದೊಳಗೆ ಸರ್. ಬ್ಯಾಕ್ಟೀರಿಯಾಗಳನ್ನು ಅದು ಸಿಕ್ಕಾಪಟ್ಟೆ ಇದನ್ನೈತ್ರಿ ಸರ್, ಪ್ರಾಬ್ಲಮ್ ಐತ್ರಿ ಅದ್ರಿ. ಅದೆಲ್ಲ ಒಂದು ಇದ್ರ ಮಾಡಿ ಅವ್ರು ರೈತರು ಅನ್ಎಜುಕೇಟೆಡ್ ರೈತರಿಗೆ ಮಾತ್ರ ಅವ್ರು ಅಂಥ ಬ್ಯಾಕ್ಟೀರಿಯಾಗಳನ್ನು ರೆಡಿ ಮಾಡ್ತಾರೆ. ಅಂಥ ರೈತರು ಹೊಲಕ್ಕೆ ವಿಸಿಟ್ ಕೊಟ್ಟೇವ್ರಿ. ಹೀಗೆಲ್ಲ ನಾವು ಕೆವಿಕೆ ವತಿಯಿಂದನೂ ನಮ್ಗೆ ವಿಸಿಟ್ ಕೊಡ್ತಾರೆ, ನಾವು ವೈಯಕ್ತಿಕವಾಗಿ ವಿಸಿಟ್ ಕೊಟ್ಟೇವ್ರಿ. ನೋಡ್ಕೊಂಡು ಬಂದು ನಮ್ಗೆ ಅಲ್ಲಿ ಏನು ಹಾಕೈತ್ರಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಬಂದು ನಮ್ಮ ಜಮೀನೊಳಗೆ ಮಾಡ್ತೀವಿ ಸರ್. ಮತ್ತು ಇನ್ನೊಬ್ರು ಮಾಡ್ಯಾರಂತೂ ಮಾಡೋಕ್ಕಾಗಲ್ಲ ಸರ್, ಯಾಕಂದ್ರೆ ನಮ್ಮ ಜಮೀನಿಗೆ ಯಾವ್ದು ಹೊಂದಾಣಿಕೆ ಆಕೈತಿ ಅದನ್ನು ನೋಡಿಕೊಂಡು ಮಾಡ್ಬೇಕಾಗತ್ತೆ ಸರ್. ಹೌದಲ್ಲ ಸರ್, ಹಿಂಗಾಗಿ ರೀ ನಮ್ಮಲ್ಲಿ ಯಾವ್ದು ಹೊಂದಾಣಿಕೆ ಆಕೈತಿ, ನಾವು ಯಾವ್ದು ಮಾಡಿದ್ರೆ ಸಕ್ಸಸ್ ಆಕೈತಿ ನಮ್ಮ ಭೂಮಿಗೆ ಏನು. ಆದರೂ ಒಂದು ಸತಿ ಎರಡು ಸತಿ ಫೇಲ್ ಆಕೈತಿ ರೀ, ಕಾಮನ್ ರೀ ಅದು. ಯಾಕಂದ್ರೆ ಸಕ್ಸಸ್ ಆಗೋಮಟ್ಟ ಒಂದು ಸರ್ತಿಗೆ ಸಕ್ಸಸ್ ಆಗೋದಿಲ್ಲ ರೀ. ಅದ್ರ ಸಲುವಾಗಿ ನಮ್ಮ ಭೂಮಿಗೆ ಏನಾಕೈತಿ, ಹೆಂಗೆ ನಮ್ಮ ಭೂಮಿ ಗುಣಧರ್ಮ ತಿಳ್ಕೊಬೇಕ್ರಿ, ಬೆಳೆಗಳ ಗುಣಧರ್ಮ ತಿಳ್ಕೊಬೇಕ್ರಿ. ಈಗ ಬೆಳೆ ಮಾತಾಡ್ತೈತಿ ಅಂತ ಹೇಳ್ತಾರೆ ರೀ ನಮ್ಮ ಜೊತೆ ರೀ, ಹೆಂಗೆ ಮಾತಾಡ್ತೈತಿ ಅಂತ ಕೇಳ್ತಾರೆ. ಈಗ ನಾವು ಡೈಲಿ ಜಮೀನೊಳಗೆ ಸುತ್ತಾಕಿ ಬರ್ತಿದ್ದೀವಿ ಅಂದ್ರೆ ಯಾವ ಬೆಳೆಗೆ ಏನಾಗೈತೆ ಅನ್ನೋದು ಗೊತ್ತಾಕೈತಿ ಸರ್. ಅಲ್ಲಿ ನಮಗೆ ಬೆಳೆ ಹೇಳ್ದಂಗೆ ರೀ ಸರ್, ಅದು ಒಂದು ಟ್ರಿಪ್ಸ್ ಬರ್ಬೋದು ರೀ, ಇನ್ನೊಂದು ಕೀಡೆ ಆಗಿರ್ಬೋದು ರೀ, ಇನ್ನೊಂದು ಯಾವುದೋ ರೋಗಗಳು ಬಂದಿರ್ಬೋದು ರೀ, ಹಿಂಗೆಲ್ಲ ಗೊತ್ತಾಕತ್ರಿ ಸರ್. ಆ ರೀತಿ ಒಳಗೆ ನಾವು ಅದಕ್ಕೆ ಏನು ಕಡಿಮೆ ಬಿದ್ದೈತಿ ಏನಿಲ್ಲ ನೋಡ್ಕೊಂಡು ಕೆಲಸ ಮಾಡ್ಕೋತ ಹೋದಿವಿ ಅಂದ್ರೆ ರೈತನಂತ ಸುಖ ಜೀವನ ಯಾವುದೂ ಇಲ್ಲ ಸರ್. ಇಷ್ಟು ಹೇಳಕ್ ಬಯಸ್ತಾರೆ ಸರ್. ಈಗ ಏನು ಇಂಥ ಒಂದು ಸಾವಯವ ಪಾಠ ಏನದಾವಲ್ಲ, ಈಗೇನು ನೀವು ಸಾಕಷ್ಟು ತಿಳ್ಕೊಂಡಿರಿ ಯಾವ ಜೀವಿಯಿಂದ ಏನು ಕೆಲಸ ಆಗ್ತದ, ಯಾವ ಜೀವಿಯನ್ನು ನಾವು ಯಾವ ರೀತಿ ಉತ್ತೇಜನ ಕೊಡಬೇಕು, ಈ ಎಲ್ಲ ಪಾಠಗಳೇನದಾವಲ್ಲ ಎಲ್ಲ ರೈತರಿಗೆ ಗೊತ್ತಾಗಂಗಿಲ್ಲ. ಅದ್ರ ಬಗ್ಗೆ ನೀವು ಸುತ್ತಮುತ್ತಲಿರುವಂತಹ ರೈತರಿಗೆ ಒಂದ್ ಆದಷ್ಟು ಸೈಂಟಿಸ್ಟ್ಗಳು ನಮಗೆ ಸಾವಯವ ಕೃಷಿ ಬಗ್ಗೆನೂ ಜಾಸ್ತಿ ಒತ್ತು ಕೊಟ್ಟು ಹೇಳ್ತಾರೆ ರೀ, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಮುನ್ನೆಚ್ಚರ ಕ್ರಮಗಳನ್ನು ಯಾವ ತಗೋಬೇಕು ಅವ್ರು ಹೇಳ್ತಾರೆ ರೀ. ಮತ್ತು ಇನ್ನೊಬ್ರು ಅನುಭವಸ್ಥ ರೈತರು ಹೊಲಕ್ಕೆ ಹೊಂಟೆ ಬಂದ್ರಿ ಸರ್, ಒಬ್ಬರೇ ಹೋಗಲ್ಲ ಸರ್, ಒಂದು ಟೀಮ್ ಮಾಡ್ಕೋತೀವಿ ಸರ್. ಟೀಮ್ ಮಾಡ್ಕೊಂಡು ಎಲ್ಲ ರೈತರನ್ನ ಕರ್ಕೊಂಡು ಹೋಗ್ತೀವಿ ರೀ. ಅಂದ್ರೆ ಒಬ್ಬೊಬ್ರು ಒಂದು ಸತಿಗೆ ನಾವು ಅರ್ಥ ಮಾಡ್ಕೊಂಡು ಒಂದು ಸತಿಗೆ ಬಂದುಬಿಟ್ಟೇವೆ ರೀ, ಎಲ್ಲೊಬ್ರು ಒಂದು ನಾಲ್ಕೈದು ಸತಿ ಹೇಳಿದಾಗ ಅರ್ಥ ಆಕೈತೆ ರೀ. ಆದ್ರೆ ಅವ್ರು ಮಾಡಂಗಿಲ್ಲತೇನು ಬಿಡಂಗಿಲ್ಲ ಸರ್, ಅವ್ರ ಮತ್ತಕ್ಕೆ ನಾವು ಕರ್ಕೊಂಡು ಹೋಗ್ಬಿಡ್ತೀವಿ ರೀ. ಹಿಂಗಾಗಿ ಎಲ್ಲ ಕಡೆ ವಿಜಿಟ್ ಕೊಡಿಸ್ತೇವೆ ರೀ, ಅಲ್ಲಿದನ್ನು ಹೇಳಿಸ್ತೇವೆ ರೀ, ನಮಗೆ ತಿಳಿದಿದ್ದು ಹೇಳ್ತೀವಿ ರೀ. ಇಲ್ಲಪ್ಪ ನನಗೆ ಇದು ಗೊತ್ತಾಗಲ್ದಂದ್ರೆ ಅವ್ರ ಜಮೀನಿಗೆ ಹೋಗಿ ಹೇಳಿಬಿಡ್ತೀವಿ ಸರ್. ಮತ್ತು ಇದು ಏನು ಸಿಸ್ಟಮ್ ನಮಗೆ ಸಾಲ ಕೊರಿದು ಹಿಡ್ಕೊಂಡು ಏನು ಗೊತ್ತಾಗೋದಿಲ್ಲ ಅಂತಾರಲ್ಲ ರೀ, ಯಾವ ಬೆಳೆ ಮಾಡ್ತಾರೆ ರೀ, ನಾವು ಅದನ್ನು ಹೋಗಿ ಹೆಲ್ಪ್ ಕೃಷಿಗೆ ಹೆಲ್ಪ್ ಮಾಡೋದಂದ್ರೆ ಸರ್ ನಮ್ಮ ಕೆಲಸ ಇದ್ರು ಬಿಟ್ಟು ಹೆಲ್ಪ್ ಮಾಡ್ತೀವಿ ರೀ. ಈ ಒಂದು ಸಿಸ್ಟಮ್ ಒಳಗೆ ಹೊಂಟೇವೆ ರೀ. ಇನ್ನೊಂದು ಸ್ವಲ್ಪ ದಿವಸದೊಳಗೆ ನಮ್ಮ ಊರಾಗ ಒಂದು 50% ಇದ್ರೆ ಸಾವಯವ ಕೃಷಿ ಮಾಡ್ಬೇಕಂತ ಒಂದು ಆಸೆ ಇಟ್ಟೇವ್ರಿ. ಒಂದು ವರ್ಷ ಎರಡು ವರ್ಷದೊಳಗೆ 50% ಜನರನ್ನು ಕೃಷಿಕರನ್ನು ರೀ ಫುಲ್ ಸಾವಯವಕ್ಕೆ ತರಬೇಕು ರೀ. ಈ ಒಂದು ಸಿಸ್ಟಮ್ ಒಳಗೆ ಹೊಂಟ್ಬಿಟ್ಟೇವ್ರಿ ಸರ್. ಮತ್ತು ಇದೇ ಪ್ರಕಾರ ಒಳಗೆ ಸರ್ ಹೊಂಟೇವಂದ್ರೆ ನಾವು ಭೂಮಿನೂ ಉಳಿತೈತೆ ರೀ, ನಾವು ಉಳಿತೇವ್ರಿ, ಒಂದು ವಾತಾವರಣವು ಸುಚಿತವಾಗಿರ್ತೈತೆ ರೀ ಸರ್, ಮುಂದಿನ ಪೀಳಿಗೆನೂ ಒಳ್ಳೆ ರೀತಿಯಿಂದ ಬದುಕ್ತೈತೆ ರೀ ಸರ್. ಈ ಉದ್ದೇಶ ಇಟ್ಕೊಂಡು ನಾವು ಈ ಸಾವಯವ ಕೃಷಿಗೆ ಜಾಸ್ತಿ ಒತ್ತು ಕೊಡತ್ತೀವಿ ಸರ್. ಇದು ಇನ್ನೊಂದು ಹೇಳ್ಬೇಕ್ರಿ ಸರ್, ನಾವು ರೈತರು ಭೂಮಿ ಉಳಿಸಾಕ ಸಾವಯವ ಕೃಷಿ ಮಾಡ್ತೀವಿ ಅಷ್ಟೇ ಅಲ್ರಿ, ನಮ್ಮ ಶರೀರಕ್ಕೆ ಬೇಕಾದದ್ದನ್ನು ಸಾವಯವವಾಗಿ ಮಾಡ್ಕೊಂಡು ತಿನ್ಬೇಕ್ರಿ ಸರ್. ಅಂದ್ರೆ ಸಾವಯವವಾಗಿ ಭೂಮಿಗೆ ಹಾಕಿದೀವಿ ಅಂದ್ರೆ ಭೂಮಿ ಉಳಿತೈತೆ ರೀ, ಚೆನ್ನಾಗಿರ್ತೈತೆ ರೀ. ಸಾವಯವ ಬೆಳೆದು ನಾವು ತಿಂದೇವು ಅಂದ್ರೆ ರೀ ನಾವು ಸದೃಢವಾಗಿರ್ತೇವೆ ರೀ. ಶರೀರ ಭಾಳ ಮುಖ್ಯ ರೈತಗ್ರಿ, ಯಾವ ದುಡ್ಡಲ್ಲ ಏನಲ್ಲ, ಶರೀರ ಸಂಪತ್ತು ಇರ್ಬೇಕ್ರಿ. ಶರೀರ ಸಂಪತ್ತು ಇರ್ಬೇಕಂತಂದ್ರೆ ರೀ ಯಾವುದೋ ಕೆಮಿಕಲ್ಲು ಅದು ಇದು ಮಾರ್ಕೆಟಲ್ಲಿ ಬಂದಿದ್ದೆಲ್ಲ ತಿಂದು ಶರೀರ ಹಾಳು ಮಾಡ್ಕೊಂಡೇವು ಅಂದ್ರೆ ರೀ ನಾವು ಅಷ್ಟೊಂದು ಏನು ಇವಲ್ಲ. ಯಾಕಂದ್ರೆ ರೈತ ಒಳ್ಳೆಯದನ್ನು ತಿಂದು ಸದೃಢವಾಗಿದ್ದಂದ್ರೆ ಕೆಲಸ ಮಾಡ್ತಾನೆ ಸರ್. ಆರೋಗ್ಯ ಇತ್ತಂದ್ರೆ ಮನುಷ್ಯ ಎಲ್ಲ ಥರದ ನೆಮ್ಮದಿ ಇರ್ತೈತೆ ರೀ. ಅದಕ್ಕೆಲ್ಲ ರೈತ ಬಂದವ್ರಿಗೆ ಏನು ಹೇಳ್ತೀವಿ, ಎಷ್ಟರ ಮಟ್ಟಿಗೆ ನಿಮಗೆ ಸಾಧ್ಯ ಆಗತ್ತೆ ಅಷ್ಟರ ಮಟ್ಟಿಗೆ ಸಾವಯವ ನಿಮ್ಮ ಜಮೀನೊಳಗೆ ಬೆಳ್ಕೊಂಡು ನೀವು ಊಟ ಮಾಡಿರಿ, ನಿಮ್ಮ ಮಕ್ಕಳಿಗೆ ಊಟ ಮಾಡಿಸ್ರಿ. ಮುಂದೆ ನಿಮ್ಗೆ ಏನೋ ಅನಿವಾರ್ಯ ಇದೊಂದು ಬೆಳೆಯಕ್ಕಾಗಲ್ಲ ಅಂದ್ರೆ ಎಲ್ಲೋ ಒಬ್ಬ ರೈತ ಬೆಳೀತಿದ್ದಂದ್ರೆ ದೂರ ಹಾಕಿದ್ರು ದುಡ್ಡು ಹೊಕ್ಕ ಅಂದ್ರು ಖರ್ಚಾಕೈತೆ ಅಂದ್ರೆ ತೊಗೊಂಡ್ಬರ್ರಿ. ಯಾಕಂದ್ರೆ ನಾವು ಬೆಳೆಯೋದಕ್ಕಿಂತ ಮುಂಚೆ 100-150 ಕಿಲೋಮೀಟರ್ ಹೋಗಿ ಯಾರ್ಯಾರು ಏನೇನು ಬೆಳೀತಾರೆ, ಒಂದು ಬೆಲ್ಲ ಆಗಿರ್ಬೋದು ರೀ, ಒಂದು ಅರಿಶಿನ ಪುಡಿ ಆಗಿರ್ಬೋದು, ಒಂದು ಸಿರಿಧಾನ್ಯಗಳಾಗಿರ್ಬೋದು, ಇಂಥ ಕೆಲವೊಂದು ಪದಾರ್ಥಗಳು ನಮ್ಮಲ್ಲಿ ಸಾವಯವವಾಗಿ ಯಾವ ಸಿಗುವುದಿಲ್ಲ. ನಾವು 100-200 ಕಿಲೋಮೀಟರ್ ಮೇಲೆ ಖರ್ಚು ಮಾಡ್ಕೊಂಡು ಹೋಗಿ ಡಬಲ್ ರೇಟ್ ಬಿದ್ದರೂ ತೊಗೊಂಡು ಬಂದು ತಿಂದೇವೆ ರೀ. ಇವತ್ತಿಗೆ ಸಾವಯವ ಬೆಲ್ಲ ಅರಿಶಿನ ಪುಡಿ ಅನ್ನುವಂಥದ್ದನ್ನು ನನಗೆ ನಿನಗೆ ಅಂತೇಳಿ ಜನ ಕೇಳಾಕತ್ತಿದ್ರಿ ರೀ. ಅದಕ್ಕೆ ಏನು ಮಾಡಿಬಿಟ್ಟಿವ್ರಿ ನಾವು, ನಮ್ಮ ಅಂಗಡಿ ಒಳಗೆ ನಮ್ಮದೊಂದು ನೆಟ್ ಸೆಂಟರ್ ಐತೆ ರೀ, ಅದ್ರೊಳಗೆ ತಂದು ಸ್ಟಾಕ್ ಮಾಡಿಬಿಟ್ಟಿವ್ರಿ. ನಮ್ಮ ಊರೊಳಗೆ ಯಾರು ಬೇಕಾದ ತಗೊಳ್ರಿ, ನಮಗೇನ್ರಿ ಅಲ್ಲಿ ಕೊಟ್ಟದ ರೇಟ್ ರೀ, ಹೋಗಿ ಬಂದದ್ದು ಬಾಡಿಗೆ ರೀ. ಇಷ್ಟು ತೊಗೊಂಡು ನಾವು ನಮ್ಮಲ್ಲಿ ಏನು ಸಾಧ್ಯ ಆಗೈತೆ ಅದನ್ನು ಕೊಡ್ಲಾಕತ್ತೀವಿ ರೀ ನಾವು ರೈತರಿಗೆ ರೀ. ಯಾಕಂದ್ರೆ ರೈತ ಚಲೋ ಒಳ್ಳೆಯದನ್ನು ತಿಂದು ಸದೃಢವಾಗಿದ್ದರೆ ಒಂದು ಹೆಮ್ಮೆ ರೀ ಸರ್. ಹೆಮ್ಮೆ ಅಂದ್ರೆ ಏನು ರೀ, ಕೃಷಿ ಮಾಡ್ತಾನೆ ರೀ, ಆರೋಗ್ಯವಂತನಾಗಿರ್ತಾನೆ ರೀ, ಬೇಸರ ಆಗೋದಿಲ್ಲ ರೀ ಸರ್. ಏನೋ ಕೆಮಿಕಲ್ ತಿಂದು ಈ ಕೆಮಿಕಲ್ಗೆ ಕಡಿಮೆ ದುಡ್ಡು ಖರ್ಚು ಮಾಡ್ತೀವಿ ಸರ್. ನಾಳೆ ಆರಾಮ್ ತೈಪ್ತಂದ್ರೆ ರೀ, ಡಾಕ್ಟರ್ ಎಷ್ಟು ಬಿಲ್ ಬರೀತಾನೆ ಅಷ್ಟು ಬಿಲ್ ಕೊಟ್ಟು ಬರ್ತೀವಿ ರೀ. ಆವಾಗ ಈಗ ವರ್ಷಕ್ಕೆ ಒಂದು 10,000 ರೂಪಾಯಿ ಆಹಾರ ತಿನ್ನೋ ಆಹಾರದ ಬಗ್ಗೆ ಜಾಸ್ತಿ ಖರ್ಚು ಮಾಡಿಬಿಟ್ಟೇವೆ ಅಂದ್ರೆ ರೀ, ನಾವು ಆಸ್ಪತ್ರೆಗೆ ಹೋಗುವಂಥ ಅವಶ್ಯಕತೆನೇ ಬೀಳಲ್ಲ ರೀ ಸರ್. 90% ರೀ, ಏನೋ ಸ್ವಲ್ಪ ಅಂತ ಜಡ್ ಬರ್ತೈತಿ ಹೋಗೈತೆ ರೀ. ಮೇಜರ್ ಇದ್ರೆ ಮಾತ್ರ ಅನಿವಾರ್ಯ ರೀ, ಆದ್ರೆ ಜಡ್ ಬರೋದಕ್ಕಿಂತ ಮುಂಚೆ ಬರಲಾರ್ದಂಗ್ ನೋಡ್ಕೋಬೇಕು ರೈತ ಬಂದವರು ಅಂತೇಳಿ ಒಂದು ನನ್ನ ಕಡೆಯಿಂದ ಮಾತು ಹೇಳ್ತೀನಿ ರೀ ಸರ್. ಯಾರಾದರೂ ತಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಂಬರ್ ಕೊಡ್ತೀರಿ ತಮ್ಮದು? ಕೊಡ್ತೀನಿ ರೀ ಸರ್. ನನ್ನ ಮೊಬೈಲ್ ನಂಬರ್ 88-67-26-41-35 ರೀ. ಆತ್ಮೀಯರೇ, ನಾಗಪ್ಪ ಅವರು ಹೇಳಿದಂಥ ನಂಬರನ್ನು ನಾನು ಒಂದು ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 88-67-26-41-35 ಈ ನಂಬರನ್ನು ಸಂಪರ್ಕ ಮಾಡಿ ಸಾವಯವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಾವು ಮಾಡ್ಕೊಳ್ಬಹುದು. ಒಳ್ಳೆಯದು ನಾಗಪ್ಪ ಉಪಲ್ದಿನಿಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಸಾವಯವ ತತ್ವಗಳ ಬಗ್ಗೆ ತಾವು ಭಾಳ ಚಲೋತ್ನಾಗೆ ತಿಳಿಸಿಕೊಟ್ರಿ ಅಂತೇಳಿ ಅನ್ನಿಸ್ತದೆ. ಯಾಕಪ್ಪ ಅಂತಂದ್ರೆ ಇದು ನಾವು ತಿಳ್ಕೊಳ್ಳೋದು ಭಾಳ ಮುಖ್ಯ ಅದ. ಒಮ್ಮೆ ತತ್ವಗಳನ್ನು ನಾವು ತಿಳ್ಕೊಂಡ್ರೆ ಅದನ್ನು ಯಾವ ರೀತಿ ನಾವು ನಮ್ಮ ಹೊಲದೊಳಗೆ ಅನುಷ್ಠಾನ ಮಾಡಬಹುದು ಅನ್ನೋದು ಸರಳವಾಗಿ ಆಗ್ತದೆ. ಮತ್ತು ಯಾವ ರೀತಿ ಪ್ರಾಯೋಗಿಕವಾಗಿ ನಾವು ಅದು ಅವುಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನು ತಾವು ತಿಳಿಸಿಕೊಟ್ಟಿದ್ದೀರಿ. ವಿಷಮುಕ್ತ ಆಹಾರವನ್ನು ಗ್ರಾಹಕರಿಗೆ ಕೊಡುವಂತಹ ನಿಟ್ಟಿನೊಳಗೆ ರೈತರು ಪ್ರಯಾಸ ಪಡುವುದಂತೂ ಇದ್ದೇ ಅದ. ಅದರ ಜೊತೆಗೆ ರೈತರು ಕೂಡ ವಿಷಮುಕ್ತವಾದಂತಹ ಒಂದು ಆಹಾರವನ್ನು ಸೇವನೆ ಮಾಡಿದ್ರೆ ಅವರ ಆರೋಗ್ಯ ಬಹಳ ಮುಖ್ಯ. ಅವರು ಯಾಕಂತಂದ್ರೆ ಅನ್ನದಾತರು, ಅವರು ಆರೋಗ್ಯವಾಗಿದ್ದರಪ್ಪ ಅಂತಂದ್ರೆ ಮಾತ್ರ ಜಗತ್ತಿಗೆ ಒಂದು ಒಳ್ಳೆಯ ಆಹಾರವನ್ನು ಕೊಡೋದಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ತಾವು ಹೇಳಿದ್ರಿ. ಯಾವ ರೀತಿ ಗ್ರಾಹಕರ ಸಲುವಾಗಿ ನಾವು ಕಾಳಜಿ ವಹಿಸಬೇಕು, ಅದೇ ರೀತಿಯಾಗಿ ತಮ್ಮ ಸಲುವಾಗಿ, ತಮ್ಮ ಕುಟುಂಬದ ಸಲುವಾಗಿ, ತಮ್ಮ ಮಕ್ಕಳ ಸಲುವಾಗಿ ಕೂಡ ಅವರು ಕಾಳಜಿ ವಹಿಸಬೇಕು ಅನ್ನುವಂಥ ಮಾತೇನು ಹೇಳಿದ್ರಿ. ಬಹಳ ಉತ್ತಮವಾದಂಥ ಒಂದು ಮಾತು. ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ವಿಚಾರಗಳನ್ನು ವ್ಯಕ್ತ ಮಾಡಿದ್ದಕ್ಕಾಗಿ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಡೊಣ್ಣ ಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಮತ್ತು ತರಕಾರಿ ಬೇಸಾಯದಲ್ಲಿನ ಅನುಭವ ಕುರಿತು ಬಬಲೇಶ್ವರ ತಾಲೂಕಿನ ಉಪ್ಪಲ್ದಿನಿ ಗ್ರಾಮದ ನಾಗಪ್ಪ ಸಂಗಪ್ಪ ಉಪ್ಪಲ್ದಿನಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ಸುರುಳಿ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಹೊಸ ವರ್ಷದ ಕೊಡುಗೆಯಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ವಿಜಯಪುರ ಕೇಂದ್ರ ಹೊಸ ಸರಣಿಯೊಂದನ್ನು ಪ್ರಸಾರ ಮಾಡಲು ಆಯೋಜಿಸಿದೆ. ಜಲ ನೆಲ ನಿರ್ವಹಣೆಯ ಕುರಿತಾದ ಈ ಸರಣಿ ಮಕರ ಸಂಕ್ರಾಂತಿಯ ಶುಭ ದಿನದಂದು ಅಂದರೆ ಜನವರಿ 15ರಿಂದ ಪ್ರತಿ ರವಿವಾರ ಸಂಜೆ 6:50ಕ್ಕೆ ಕೃಷಿ ರಂಗದಲ್ಲಿ 36 ವಾರಗಳವರೆಗೆ ಮೂಡಿ ಬರಲಿದೆ. ಹೊಸ ಸರಣಿ ವಾಲ್ಮಿ ಒಲುಮೆ ನೆಲ ಜಲ ಗೆಲುಮೆ. ಜನವರಿ 15ರಂದು ಕೃಷಿರಂಗದಲ್ಲಿ ಮೊದಲ ಕಾರ್ಯಕ್ರಮ ವಾಲ್ಮಿ ಒಲುಮೆ ನೆಲ ಜಲ ಗೆಲುಮೆ. ಈ ಸರಣಿಯ ಪ್ರಾಯೋಜಕರು ಜಲ ನೆಲ ನಿರ್ವಹಣಾ ಸಂಸ್ಥೆ ವಾಲ್ಮಿ ಧಾರವಾಡ. ಕೇಳಲು ಮರೆಯದಿರಿ. ಅವಳಿ ಜಿಲ್ಲೆಗಳ ಯುವ ಪ್ರತಿಭೆಗಳ ಅನಾವರಣ, ಕಲೆ ಸಾಹಿತ್ಯ ಸಂಗೀತ ಕ್ರೀಡೆ ಹೀಗೆ ಅನೇಕ ಕ್ಷೇತ್ರದಲ್ಲಿ ಚಾಪು ಮೂಡಿಸುತ್ತಿರುವ ಯುವ ಸಾಧಕರ ಮನದ ಮಾತಿನ ಕಾರ್ಯಕ್ರಮ ಯುವ ಕಾರಂಜಿ ಪ್ರತಿ ಶನಿವಾರ ರಾತ್ರಿ 9ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಸಾಧಕರ ಸಂದರ್ಶನ ಕೇಳಿ ಪ್ರತಿ ಶನಿವಾರ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಕಾರಂಜಿ. ಈಗ ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಗೀಗಿ ಪದ. Thank you. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರ ಕಾರ್ಯಕ್ರಮ ಕೇಳಿದಿರಿ. ಕೇಳಿದ್ರಿ, ಇನ್ನು ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮಿಶ್ರ ಬೇಸಾಯದಲ್ಲಿನ ಅನುಭವ ಕುರಿತು ಕೋಲಾರ ತಾಲೂಕಾ ಕುಬಕಡ್ಡಿ ಗ್ರಾಮದ ಪಾಂಡುರಂಗ್ ಸದಾಶಿವ ಜೈನಪುರ್ ಅವರೊಂದಿಗೆ ಮಾತುಕತೆ. ಇವರನ್ನು ಮಾತನಾಡಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಯಸರುಳಿ. ಇನ್ನು ಸಂಜೆ 7:45 ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಆರೋಗ್ಯ ಅಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ ಕರ್ನಾಟಕ ಸರ್ಕಾರ. 9:15 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 9:30 ರಾಷ್ಟ್ರೀಯ ಸ್ಪೋರ್ಟ್ಸ್ ಮ್ಯಾಗಝಿನ್. 10:00 ಸಂಸತ್ತಿನ ಉಭಯ ಸದನಗಳ ಇಂದಿನ ಪ್ರಶ್ನೋತ್ತರ ವೇಳೆಯ ಧ್ವನಿ ಮುದ್ರಣ ಪ್ರಸಾರವಾಗುವುದು. ಇದು ಆಕಾಶವಾಣಿ ವಿಜಯಪುರ. ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ. ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ. ಅನ್ನ ಚೆಲ್ಲಲು ನಿಮಿಷ ಸಾಕು. ಒಂದು ಕಾಳು ಬೆಳೆಯಲು